ಈ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ಸ್ ಏನ್ ಮಾಡ್ತಾವ ಅಂದ್ರೆ ಕೊಲೆಸ್ಟ್ರಾಲ್ ಕಂಟೆಂಟ್, ಈಗ ಹೆಚ್ಚಾಗಿ ಬಾಧಿಸಿರೋ ರೋಗ ಅಂದ್ರೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ಬೋದು, ಹೃದಯಾಘಾತ. ಈ ಲಿಪೋಪ್ರೋಟೀನ್ಸ್ ಕೊಲೆಸ್ಟ್ರಾಲ್ ಅಂಶವನ್ನು ಲಿವರ್ ಇಂದ ಬೇರೆ ದೇಹದ ಭಾಗಗಳಿಗೆ ಅದನ್ನು ಸರಬರಾಜು ಮಾಡುತ್ತದೆ. ಮತ್ತೆ ಈ ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ಸ್ ಮನುಷ್ಯನ ದೇಹದ ಬೇರೆ ಭಾಗಗಳಿಂದ ಲಿವರ್ ಗೆ ವಾಪಸ್ ತರ್ತವೆ. ಹಂಗಾಗಿ ನಮ್ಗೆ ಎಚ್ ಡಿ ಎಲ್ ಅಂದ್ರೆ ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ಸ್ ಹೆಚ್ಚಾದಂಗೆ ಮನುಷ್ಯನ ಆರೋಗ್ಯಕ್ಕೆ ಬಹಳ ಒಳ್ಳೇದಾಗುತ್ತೆ, ಹಾರ್ಟ್ ಅಟ್ಯಾಕ್ ಕಡಿಮೆ ಆಗಲು ನೆರವಾಗುತ್ತದೆ. ಹಾಗೆಯೇ ಇನ್ನು ಲ್ಯುಟಿನ್ ಕಂಟೆಂಟ್ ಅಂತ ಇರುತ್ತೆ. ಈಗ ನಮ್ಮ ಕಣ್ಣಿನ ದೃಷ್ಟಿಗೆ ಇದು ಬಹಳ ಮುಖ್ಯ. ನಮ್ಮ ಕಣ್ಣಿನ ಸೆಂಟ್ರಲ್ ರೆಟಿನಾ ಅಂತ ಏನ್ ಹೇಳ್ತೀವಿ ನಾವು, ಅಲ್ಲಿ ಲ್ಯುಟಿನ್ ಅಂಶ ಹೆಚ್ಚಿದ್ದಲ್ಲಿ ನಮಗೆ ಅದು ಹೆಚ್ಚು ದೃಷ್ಟಿ ಕಾಣಲಿಕ್ಕೆ ಹೆಲ್ಪ್ ಆಗುತ್ತದೆ. ಹಾಗಾಗಿ ಈ ಲ್ಯುಟಿನ್ ಅಂಶ ಹೆಚ್ಚಿರೋದ್ರಿಂದ ಇದರ ಸೇವನೆಯಿಂದ ನಮ್ಮ ದೃಷ್ಟಿ ವಯಸ್ಸಾದಂಗೆಲ್ಲ ಇದರ ಮ್ಯಾಕ್ಯುಲರ್ ಕಡಿಮೆ ಆಗೋದನ್ನ ಕಡಿಮೆ ಮಾಡುತ್ತದೆ. ಕಣ್ಣಿನ ದೃಷ್ಟಿಯನ್ನ ಚೆನ್ನಾಗಿಡ್ಲಿಕ್ಕೂ ನೆರವಾಗುತ್ತೆ, ಹಾಗೆ ಹೃದಯಕ್ಕೂ ಬಲ ಕೊಡುತ್ತೆ. ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಅಂಶ ಇರೋದ್ರಿಂದ ಇದು ಡಯಾಬಿಟಿಸ್ ಇಂದ ನರಳುತ್ತಿರುವ ರೋಗಿಗಳಿಗೆ ಧೈರ್ಯವಾಗಿ ಸೇವನೆ ಮಾಡಬಹುದು. ಇದು ಸೇವನೆ ಮಾಡೋದ್ರಿಂದ ಬಹಳ ಉತ್ತಮ ಸಹ. ಓಹೋಹೋ, ನಮ್ಮ ಬೆಳೆಗಾರರಿಗೂ ಗೊತ್ತು, ಬಳಕೆದಾರರಿಗೂ ಗೊತ್ತು, ಸಿಹಿ ಇರುವುದಿಲ್ಲ. ಬಟರ್ ಫ್ರೂಟ್ ನೋಡೋಕ್ಕೆ ಹಣ್ಣಿನ ತರ ಇರುತ್ತೆ, ಆದ್ರೆ ಸಿಹಿಯಾಗಿ ಇದೆ ಅನ್ನೋ ರೀತಿಯಲ್ಲಿ ಯಾರು ಭಾವಿಸ್ಕೊಳ್ಬೇಕಾಗಿಲ್ಲ ಅಲ್ವಾ? ಸಪ್ಪೆ ಸಪ್ಪೆ, ಅದಕ್ಕೆ ಕೆಲವೊಬ್ರು ಸಕ್ಕರೆ ಬೆಲ್ಲ ಹಾಕೊಂಡು ತಿನ್ನೋದಿದೆ, ಇನ್ನು ಕೆಲವೊಬ್ರು ಹಾಗೆ ತಿನ್ಕೊಂಡು ಸಂತೋಷ ಪಡೋದಿದೆ. ತಾವು ಹೇಳಿದಂಗೆ ಇವತ್ತು ಆರೋಗ್ಯದ ಸಂಗತಿಗಳಲ್ಲಿ ವ್ಯತ್ಯಾಸ ಆಗಿರೋರಂತೂ ಇಷ್ಟಪಟ್ಟು ಬಳಕೆ ಮಾಡ್ಕೊಳ್ತಾರೆ, ಹೊಟ್ಟೆನೂ ತುಂಬಿಸ್ಕೋಬಹುದು ಅಲ್ವಾ? ಖಂಡಿತವಾಗ್ಲಿ ಸರ್, ಯಾಕಂದ್ರೆ ಇದರಲ್ಲಿ 30% ಫ್ಯಾಟ್ ಅಂಶ ಇರೋದ್ರಿಂದ ಇದು ಸ್ವಲ್ಪ ತಿಂದರೂ ಕೂಡ ಹೊಟ್ಟೆ ತುಂಬಿದಾಗುತ್ತದೆ. ಓಹೋ, ಅನೇಕ ಲವಣಾಂಶಗಳು ಇತರೆ ಉಪಯುಕ್ತವಾದ ಅಂಶಗಳು ಬಟರ್ ಫ್ರೂಟ್ ನಲ್ಲಿ ಇದಾವೆ. ಹೌದು ಸರ್, ಎಲ್ಲಾ ಹಣ್ಣುಗಳಿಗಿಂತ ಅತಿ ಹೆಚ್ಚು ಪೊಟಾಷಿಯಂ ಇರುವ ಅಂಶ ಅಂದ್ರೆ ಬಟರ್ ಫ್ರೂಟ್. ಓಹೋ, ಬೇರೆ ಯಾವ ಹಣ್ಣುಗಳು ಇಷ್ಟು ಪೊಟಾಶ್ ಅಂಶ ಇರೋದಿಲ್ಲ. ಇದು 300-400 mg ಪೊಟಾಷಿಯಂ ಕಂಟೆಂಟ್ ಇರುತ್ತದೆ. ಅದರಿಂದಾಗಿ ಇದು ನರ್ವ್ ಸಿಸ್ಟಮ್ಗೆ ಮಾಂಸ ಖಂಡಗಳಿಗೆ ತುಂಬಾ ಶಕ್ತಿ ತುಂಬುತ್ತವೆ. ಇದು ಬಹಳ ಮನುಷ್ಯನ ಆರೋಗ್ಯಕ್ಕೆ ಉಪಯುಕ್ತವಾಗುತ್ತದೆ. ಪ್ರಪಂಚದ ಒಟ್ಟಾರೆ ಚಿತ್ರಣವನ್ನು ನೋಡಿಕೊಂಡ್ರೆ ಯಾವ ದೇಶದಲ್ಲಿ ಈ ಒಂದು ಬಟರ್ ಫ್ರೂಟ್ ಅನ್ನ ಹೆಚ್ಚಾಗಿ ಬೆಳೆಯಲಾಗ್ತಾ ಇದೆ? ಪ್ರಪಂಚದಲ್ಲಿ ಸುಮಾರು 60+ ದೇಶಗಳಲ್ಲಿ ಬಟರ್ ಫ್ರೂಟ್ ಅನ್ನು ಬೆಳೆಯಲಾಗ್ತಿದೆ. ಅದರಲ್ಲಿ ಮೆಕ್ಸಿಕೋ ದೇಶದಲ್ಲಿ 40%+ ಉತ್ಪಾದನೆ ಆಗ್ತಿದೆ. ಮತ್ತೆ ಯುಎಸ್ಎ ಅಲ್ಲಿ ಬೆಳೀತಿದ್ದಾರೆ, ಇಸ್ರೇಲ್ ಅಲ್ಲಿ ಬೆಳೀತಿದ್ದಾರೆ, ಪೆರು ಅಲ್ಲಿ ಬೆಳೀತಿದ್ದಾರೆ, ವೆನಿಜುವೆಲಾದಲ್ಲಿ ಬೆಳೀತಿದ್ದಾರೆ, ಇವೆಲ್ಲ ಮುಂಚೂಣಿಯಲ್ಲಿರುವ ದೇಶಗಳು. ಎಲ್ಲಿ ಇದು ಹುಟ್ಟಿದ್ದು, ಪರಿಚಯ ಆಗಿದ್ದು ಹೇಗೆ ಅಂತ ಅನ್ಕೊಂಡು ನೆನಪು ಮಾಡಬಹುದ? ಇದು 9,000 ವರ್ಷಗಳ ಹಿಂದೆಯೇ ಮೆಕ್ಸಿಕೋದಲ್ಲಿ ಕಾಣಿಸ್ಕೊಳ್ತು ಫಸ್ಟ್ಗೆ. ಮೆಕ್ಸಿಕೋ ತವರೂರು, ತವರೂರು ಅದೇ. ಅಲ್ಲಿಂದ ಮತ್ತೆ 1600 ಸ್ಪೇನ್ಗೆ ಬಂತು, ಅಲ್ಲಿಂದ 1750 ಇಂಡೋನೇಷ್ಯಾಗೆ ಬಂತು, 1809 ಬ್ರೆಜಿಲ್ಗೆ ಬಂತು, 1825 ಯುಎಸ್ಎಗೆ ಬಂತು, ನಂತರ 1900 ಸೌತ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾಗೆ ಬಂತು, 1908 ಇಸ್ರೇಲ್ಗೆ ಬಂತು, ನಮ್ಮ ದೇಶಕ್ಕೆ 1906 1914 ಬ್ರಿಟಿಷ್ ಮಿಷನರಿಗಳು ಸ್ವಾತಂತ್ರ್ಯ ಪೂರ್ವ ಪೀರಿಯಡ್ ಅಲ್ಲಿ ಏನಿತ್ತು ಆ ಟೈಮಲ್ಲಿ ಬಂದು ಇಲ್ಲಿ ಕೆಲಸ ಮಾಡ್ತಿದ್ರು, ಅವರು ಬರುವಾಗ ಭಾರತ ದೇಶಕ್ಕೆ ತಂದರು. ಬಹಳ ಸುಲಭ ಬೆಳೆಸೋದಲ್ವಾ? ಖಂಡಿತವಾಗ್ಲಿ ಸರ್, ಈಗ ನಾವು ನೋಡ್ತೀವಿ ಇಲ್ಲಿ ಮಡಿಕೇರಿಯಲ್ಲಿ ಆಗಿರ್ಬೋದು, ಈ ಕೂರ್ಗ್ ರೀಜನ್ ಅಲ್ಲಿ ಜಸ್ಟ್ ಕಾಫಿ ತೋಟದಲ್ಲಿ ಹಾಕಿರ್ತಾರೆ, ಅದಕ್ಕೇನು ಸಪರೇಟ್ ಆಗಿ ಗೊಬ್ಬರ ಕೊಡೋದಿಲ್ಲ, ನೀರು ಕೊಡೋದಿಲ್ಲ, ಕಾಫಿಗೆ ಏನ್ ಮಾಡ್ತಾರೋ ಅದನ್ನ ಅದಕ್ಕೆ ಮಾಡಿದ್ರೆ ಮಾಡಿದ್ರು, ಇಲ್ಲಾಂದ್ರೆ ಅದು ಸಹ ಮಾಡುವುದಿಲ್ಲ. ಕಾಫಿ ಗಿಡಕ್ಕೆ ಹಾಕಿದ ಗೊಬ್ಬರನೇ ಮಳೆ ಬಿದ್ದಾಗ ನೀರಲ್ಲಿ ಬಂದು ಆ ಗಿಡಕ್ಕೆ ಸಿಗಬಹುದಷ್ಟೇ. ಒಟ್ಟಾರೆ ನಮ್ಮ ದೇಶದ ಚಿತ್ರಣವನ್ನ ನೋಡ್ಕೊಂಡ್ರೆ ಎಲ್ಲಿ ಹೆಚ್ಚಿಗೆ ಬೆಳೆ ಇದೆ ಬಟರ್ ಫ್ರೂಟ್? ನಮ್ಮ ದೇಶದ ಚಿತ್ರಣಕ್ಕೆ ಬಂದ್ರೆ ನಮ್ಮ ದೇಶದಲ್ಲಿ ಮುಖ್ಯವಾಗಿ ದಕ್ಷಿಣ ಭಾರತದ ಕರ್ನಾಟಕ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರದ ಸ್ವಲ್ಪ ಭಾಗಗಳಲ್ಲಿ ಬೆಳೆಯಲಾಗುತ್ತದೆ. ಹಾಗೆಯೇ ನಾವು ಉತ್ತರ ಭಾರತದಲ್ಲಿ ನೋಡೋದಾದ್ರೆ ಹಿಮಾಚಲ ಪ್ರದೇಶ, ಉತ್ತರಾಖಂಡದಲ್ಲಿ ಬೆಳೀತಾರೆ. ಈಶಾನ್ಯ ರಾಜ್ಯಗಳಾದ ಸಿಕ್ಕಿಂನಲ್ಲಿ ಸ್ವಲ್ಪ ಭಾಗಗಳಲ್ಲಿ ನಾವು ಇದನ್ನು ಕಾಣಬಹುದು. ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ ಕೊಡಗು ಜಿಲ್ಲೆಯಲ್ಲಿ ಎಲ್ಲಾ ಕಡೆ ನಾವು ಗಮನಿಸಬಹುದು. ದಕ್ಷಿಣ ಕನ್ನಡ ಮತ್ತು ಹಾಸನ್ ಜಿಲ್ಲೆಯಲ್ಲಿ ಕೂಡ ಸ್ವಲ್ಪ ಜಾಗಗಳಲ್ಲಿ ನಾವು ಇದನ್ನು ಕಾಣಬಹುದು. ಇತ್ತೀಚಿನ ದಿನದಲ್ಲಿ ನಾನ್ ಟ್ರೆಡಿಷನಲ್ ಏರಿಯಾಸ್ ಅಂತ ಏನ್ ಹೇಳ್ತೀವಿ ನಾವು, ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲೂ ಸಹ ಇದನ್ನು ಬೆಳೀಲಿಕ್ಕೆ ಆರಂಭಿಸಿದ್ದಾರೆ. ಮಲೆನಾಡು ಪ್ರದೇಶಗಳಲ್ಲಿ ಬಟರ್ ಫ್ರೂಟ್ ಚೆನ್ನಾಗಿ ಬೆಳೀತದೆ, ಅದನ್ನು ಹೊರತಾಗಿ ಅರೆಮಲೆನಾಡಿನಲ್ಲಿನೂ ಈಗ ಪರಿಚಯ ಆಗಿದೆ, ಬಯಲುಸೀಮೆಗೂ ಹೋಗ್ಬೋದು ಅಲ್ವಾ? ಖಂಡಿತವಾಗ್ಲಿ ಸರ್, ಈಗ ಬೆಂಗಳೂರು ಎಲ್ಲ ಮಳೆ ಕಡಿಮೆ ಇರುವ ಪ್ರದೇಶಗಳೇ, ಅಲ್ಲಿ ರಾಮನಗರ, ಮಂಡ್ಯ ಇಲ್ಲೆಲ್ಲ ಬಹಳಷ್ಟು ಪ್ರದೇಶದಲ್ಲಿ ಈಗ ರೈತರು ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಿಜ, ಒಂದು ಆಹಾರವಾಗಿ ಇದನ್ನ ಉಪಯೋಗಿಸ್ಕೊಳ್ಳೋದು, ಇನ್ನು ಸೌಂದರ್ಯವರ್ಧಕ ಅಥವಾ ಚರ್ಮ ರಕ್ಷಣೆಗೆ, ಮುಖದ ಕಾಂತಿಗೆ ಇದನ್ನ ಬಳಕೆ ಮಾಡ್ಕೊಳ್ಳಲಾಗ್ತದೆ ಅಂತ ಅನ್ಕೊಂಡು ಹೇಳಲಾಗುತ್ತೆ. ಹೇಳಿ ಇದರ ಬಳಕೆ ಕುರಿತಂತೆ. ಇದನ್ನ ನಮ್ಮ ದೇಶದಲ್ಲಿ 90% ಉತ್ಪಾದನೆ ನಾವು ಬರೀ ಮಿಲ್ಕ್ ಶೇಕ್ ಜ್ಯೂಸ್ ಮಾಡ್ಲಿಕ್ಕೆ ಬಳಸ್ತೀವಿ. ಈ ಕೂರ್ಗ ಪ್ರದೇಶಗಳಲ್ಲಿ ತಿರುಳಿಗೆ ಸಕ್ಕರೆ ಹಾಕೊಂಡು ಹಾಗೆ ತಿಂತಾರೆ. ಇಷ್ಟು ಬಿಟ್ರೆ ಹೆಚ್ಚಾಗಿ ನಮ್ಮಲ್ಲಿ ಉಪಯೋಗ ಮಾಡ್ತಿಲ್ಲ. ಅದೇ ಬೇರೆ ದೇಶಗಳಲ್ಲಿ ಸಲಾಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ, ಸ್ಯಾಂಡ್ವಿಚ್ ಮಾಡ್ಲಿಕ್ಕೆ, ಪಿಜ್ಜಾ ಮಾಡ್ಲಿಕ್ಕೆ, ಬರ್ಗರ್ ಮಾಡ್ಲಿಕ್ಕೆ, ಎಲ್ಲದಕ್ಕೂ ಇದನ್ನ ಬಳಸಲಾಗುತ್ತದೆ. ಅದಲ್ಲದೆ ಗೋಕಮೊಲೆ ಅಂತ ಒಂದು ಪ್ರಾಡಕ್ಟ್ ಇದೆ. ಗೋಕಮೊಲೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವಂತ ಪದಾರ್ಥ. ಇದನ್ನು ತಯಾರು ಮಾಡುವುದು ಬಹಳ ಸುಲಭ. ತಿರುಳನ್ನು ತೆಗೆದು ಮಿಕ್ಸಿಗೆ ಹಾಕಿ ಆ ತಿರುಳಿಗೆ ಈರುಳ್ಳಿ, ಉಪ್ಪು, ಸ್ವಲ್ಪ ಮೆಣಸು ಮತ್ತೆ ಹಚ್ಚಿದ ಟೊಮ್ಯಾಟೊ, ಈರುಳ್ಳಿ ಸಣ್ಣದಾಗಿ ಹಚ್ಚಿ ಮಿಕ್ಸ್ ಮಾಡಿ ನಿಂಬೆಹಣ್ಣಿನ ಹುಳಿ ಹಿಂಡಿ ಇದನ್ನ ಟಿಫನ್ ಮತ್ತೆ ಊಟದ ರೀತಿಯಲ್ಲಿ ಕೂಡ ಬೇರೆ ದೇಶಗಳಲ್ಲಿ ಸೇವನೆ ಮಾಡ್ತಾರೆ. ಚೆನ್ನಾಗಿದೆ. ಅಂದ್ರೆ ಬರೀ ಸಿಹಿಯನ್ನೇ ಹಾಕೊಂಡು ತಿನ್ಬೇಕಂತೇನಿಲ್ಲ, ಖಾರವನ್ನು ಸೇರಿಸಿಕೊಂಡು ತಿನ್ಬಹುದು. ಅವರವರ ಅಭಿರುಚಿಗೆ ತಕ್ಕಂತೆ ಮೊಸರು ಸಾರು ತರ ಮಾಡ್ಕೊಂಡು ಬಳಕೆ ಮಾಡೋರು ಇದಾರೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಬಳಕೆ ಆಗ್ತಾ ಇದೆ. ಇನ್ನು ಇದ್ರ ಬಗ್ಗೆ ಅಧ್ಯಯನಗಳು ಆಗ್ತದವೆ, ಈ ನಿಟ್ಟಿನಲ್ಲಿ ಪ್ರಯೋಗಗಳು ನಡೀತದವೆ. ಈಗ ನಮ್ಮ ಆಂತರಿಕ ಬೇಡಿಕೆ ಹೇಗಿದೆ, ನಮ್ಮ ದೇಶದ್ದು ಹೊರಗಡೆ ದೇಶಕ್ಕೆ ರವಾನೆಯಾಗಿ ಅಲ್ಲಿಂದ ಮತ್ತೆ ಬೆಳೆದ ರೈತರಿಗೆ ವರಮಾನ ಸಿಗ್ತಾ ಇದೆ, ಹೇಗೆ ಇದು? 1906 ಭಾರತ ದೇಶಕ್ಕೆ ಇದು ಬಂದರೂ ಸಹ ಆಗಿನ ದಿನಗಳಲ್ಲಿ ಯಾರು ಅಷ್ಟೊಂದು ವಿಶ್ವಾಸಕ್ಕೆ ತಗೊಳ್ಳಿಲ್ಲ. ಮುಖ್ಯ ಕಾರಣ ಅಂದ್ರೆ ನೀವು ಹೇಳಿದಾಗೆ ಸಿಹಿ ಇಲ್ಲದಿರೋದು. ನಮ್ಮಲ್ಲಿ ಬೇರೆ ಹಣ್ಣುಗಳ ಲಭ್ಯತೆ ಬಹಳಷ್ಟಿತ್ತು. ಈಗ ಮಾವಾಗಿರ್ಬೋದು, ಕಿತ್ತಳೆ ಹಣ್ಣುಗಳಾಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಈ ತರ ಬೇರೆ ಹಣ್ಣುಗಳು ಬಹಳಷ್ಟು ಇದ್ದ ಕಾರಣ ನಮಗೆ ಇದರ ಅವಶ್ಯಕತೆ ಅಷ್ಟೊಂದು ಇರಲಿಲ್ಲ. ಈಗ ಜನರು ಆರೋಗ್ಯ ಪ್ರಜ್ಞಾವಂತರಾಗಿರೋದ್ರಿಂದ ಯಾವ ಹಣ್ಣುಗಳಲ್ಲಿ ಹೆಚ್ಚು ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೋ ಆ ಹಣ್ಣುಗಳನ್ನು ಸೇವನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ. ಹಾಗಾಗಿ ಈಗ ಇದರ ಬೇಡಿಕೆ ಹೆಚ್ಚಾಗಿದೆ. ಆಂತರಿಕ ಬೇಡಿಕೆನೂ ಚೆನ್ನಾಗಿದೆ, ಮತ್ತೆ ಹೊರಗಡೆ ದೇಶಗಳಿಗೂ ನಮ್ದು ಹೋಗುತ್ತಾ ಹೇಗೆ? ಇಲ್ಲ, ನಮ್ಮ ದೇಶದ ಹಣ್ಣುಗಳು ರಫ್ತು ಯಾವುದು ಆಗುತ್ತಿಲ್ಲ. ಕಾರಣ ನಮ್ಮಲ್ಲಿರುವ ತಳಿಗಳು ಅಷ್ಟೊಂದು ಒಳ್ಳೆಯ ತಳಿಗಳಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಶ್ ಅಂತ ಒಂದು ತಳಿ ಇದೆ. ಆಲ್ಮೋಸ್ಟ್ ಪ್ರಪಂಚದಲ್ಲಿ 80-90% ಬೆಳೀತಿರುವ ತಳಿ ಅದೊಂದೇ. ಮುಖ್ಯ ಕಾರಣ ಏನು ಅಂದ್ರೆ ಅದರದ ಶೆಲ್ಫ್ ಲೈಫ್. ಶೆಲ್ಫ್ ಲೈಫ್ ಏನ್ ಹೇಳ್ತೀವಿ ನಾವು, ರೂಮ್ ಟೆಂಪರೇಚರ್ ಅಲ್ಲಿ ಅಂದ್ರೆ ಮನೆಯ ವಾತಾವರಣದಲ್ಲಿ ಹಣ್ಣನ್ನ 20-25 ದಿವಸ ಇಡಬಹುದು. ಅದೇ ನಮ್ಮ ಈ ಕೂರ್ಗಿನ ತಳಿಗಳು ತಗೊಂಡಾಗ ಮ್ಯಾಕ್ಸಿಮಮ್ ಅಂದ್ರೆ 4-5 ದಿನ ಹಣ್ಣಾದ್ಮೇಲೆ ಇಡಬಹುದಷ್ಟೇ, ಕೊಳಿಲಿ ಆರಂಭಿಸ್ತವೆ. ಮೇನ್ ನಾವು ಇದರಲ್ಲಿ ಹೇಳೋದಂದ್ರೆ ಆಯಿಲ್ ಕಂಟೆಂಟ್ ಚೆನ್ನಾಗಿರ್ಬೇಕು. ಆಶ್ ತಳಿಯಲ್ಲಿ 30% ಅಷ್ಟು ಆಯಿಲ್ ಕಂಟೆಂಟ್ ಇರುತ್ತೆ. ಅದೇ ಈಗ ನಾವು ಕೊಡಗಿನ ಪ್ರದೇಶದಲ್ಲಿ ತಗೊಂಡಾಗ ಮ್ಯಾಕ್ಸಿಮಮ್ 5-10% ಆಯಿಲ್ ಕಂಟೆಂಟ್ ಅನ್ನು ನಾವು ಗಮನಿಸಬಹುದು. ಹಾಗಾಗಿ ಆಯಿಲ್ ಕಂಟೆಂಟ್ ಚೆನ್ನಾಗಿರೋದ್ರಿಂದ ಅದನ್ನ ಕಾಸ್ಮೆಟಿಕ್ ಲಿಪ್ಸ್ಟಿಕ್ ಆಗಿರ್ಬೋದು, ಶಾಂಪು, ಸೋಪು, ಈ ಎಲ್ಲ ಪ್ರಾಡಕ್ಟ್ಸ್ ಮಾಡ್ಲಿಕ್ಕೆ ಬಳಸಲಾಗುತ್ತೆ. ಹಾಗಾಗಿ ನಮ್ಮ ದೇಶದಿಂದ ಈಗ ಸದ್ಯಕ್ಕೆ ರಫ್ತಾಗ್ತಿಲ್ಲ, ಮತ್ತೆ ನಮ್ಮಲ್ಲಿ ಸಂಶೋಧನೆ ಕೂಡ ಅಷ್ಟೊಂದು ಆಗಿಲ್ಲ. ತಳಿಗಳಿಲ್ಲ ಅಂತ ಹೇಳೋದಕ್ಕಿಂತ ತಳಿಗಳಿರಬಹುದು, ನಾವು ಅದನ್ನ ಸಂಶೋಧನೆ ಮಾಡಿ ಹುಡುಕಿಲ್ಲ. ಚಟ್ಟಳ್ಳಿಯ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಕೇಂದ್ರದಲ್ಲಿ ವಿಭಿನ್ನವಾದ ತಳಿಗಳನ್ನು ಸಂಗ್ರಹಣೆ ಮಾಡಿದರೆ ಮತ್ತೆ ವರ್ಷಕ್ಕೊಂದ್ಸಾರಿ 2 ಸಾರಿ ಈ ಕುರಿತಂತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಏನೆಲ್ಲ ವೈವಿಧ್ಯಮಯವಾದ ತಳಿಗಳ ಹಣ್ಣುಗಳನ್ನು ಸಂಗ್ರಹಿಸಿ ಪರಿಚಯ ಮಾಡಿಕೊಡ್ತಾರೆ. ಈ ಬೆಣ್ಣೆ ಹಣ್ಣು ಅಥವಾ ಅವಕಾಡೋ, ಈ ಕುರಿತಂತೆ ನಮ್ಮ ದೇಶದಲ್ಲಿ ಪ್ರತ್ಯೇಕವಾಗಿ ಸಂಶೋಧನೆಗಳು ನಡೆಯೋ ಸ್ಥಳಗಳು ಅಥವಾ ಪ್ರಯತ್ನಗಳು ಹೇಗಿದಾವೆ? ಇತ್ತೀಚಿನ ದಿನಗಳಲ್ಲಿ ಬೇಡಿಕೆ ಹೆಚ್ಚಾಗಿರೋದ್ರಿಂದ ವಿಜ್ಞಾನಿಗಳು ಸಹ ಅದರ ಸಂಶೋಧನೆಯಲ್ಲಿ ತೊಡಗಿದ್ದಾರೆ. ಕೇಂದ್ರೀಯ ತೋಟಗಾರಿಕಾ ಪ್ರಯೋಗಾಲಯ ಕೇಂದ್ರ ಚಟ್ಟಳ್ಳಿಯಲ್ಲಿ ಬೆಣ್ಣೆ ಹಣ್ಣಿನ ಬಗ್ಗೆ ಸಂಶೋಧನೆ ನಡೀತಿದೆ. ಹಾಗೆಯೇ ತಮಿಳುನಾಡಿನ ಕೃಷಿ ವಿಶ್ವವಿದ್ಯಾಲಯ ಸಂಶೋಧನೆ ನಡೀತಿದೆ. ಈ ಎರಡು ಕೇಂದ್ರಗಳಿಂದನೂ ಒಂದೊಂದು ತಳಿಯನ್ನು ಸಹ ಅವರು ಬಿಡುಗಡೆ ಮಾಡಲಾಗಿದೆ. 1996 HRS ತಾಂಡಿಕುಡಿ ಕೊಡೈಕೆನಲ್ ನಲ್ಲಿದೆ ಈ ಜಾಗ. ಆ ಜಾಗದಲ್ಲಿ TKD1 ಎಂಬ ತಳಿಯನ್ನು ಬಿಡುಗಡೆ ಮಾಡಲಾಗಿತ್ತು. ಇದರ ವಿಶೇಷತೆಗಳೇನೆಂದ್ರೆ 10 ವರ್ಷದ ಗಿಡ, 250-300 kg ಅಷ್ಟು ಫಸಲು ಕೊಡುತ್ತೆ. ಹಾಗೆ ಇದರಲ್ಲಿ 23% ಎಣ್ಣೆ ಅಂಶ ಇರುತ್ತೆ. ಹಾಗಾಗಿ ಈ ತಳಿ ಸ್ವಲ್ಪ ಪ್ರಸಿದ್ಧಿ ಆಗಿದೆ ಆ ಪ್ರದೇಶಗಳಲ್ಲಿ. ನಮ್ಮ ಚಟ್ಟಳ್ಳಿ ವಿಷಯಕ್ಕೆ ಬರೋದಾದ್ರೆ 2020 ಅರ್ಕ ಸುಪ್ರೀಂ ಎಂಬುವ ತಳಿಯನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಕೂಡ ಇಳುವರಿ 350-400 kg ಹಣ್ಣುಗಳನ್ನು ಕೊಡುತ್ತೆ. ಇದು ಪ್ರತಿ ವರ್ಷ ಹಣ್ಣು ಕೊಡುತ್ತೆ. ಹಾಗೆ ಇದರಲ್ಲಿ 20% ಎಣ್ಣೆ ಅಂಶ ಇದೆ ಎಂದು ವರದಿಯಾಗಿದೆ. ಹೇಳಿ, ಈ ಒಂದು ಬೆಳೆಯನ್ನ ಮಾಡಲಿಕ್ಕೆ ವಾತಾವರಣ ಹೇಗಿರಬೇಕು, ಪ್ರದೇಶ ಹೇಗಿರಬೇಕು, ಎಷ್ಟೋ ಕಡೆಗೆ ಕಾಫಿ ತೋಟದಲ್ಲಿ ತಾವು ಹೇಳಿದಂಗೆ ಇದನ್ನು ಹಾಕೊಂಡು ಒಂದು ನೆರಳಿನ ಮರವಾಗಿಯೋ ಅಥವಾ ಬೇರೆ ಮರಗಳ ಜೊತೆಗೆ ಇದು ಒಂದು ಇಟ್ಕೊಂಡು ಸಾಗುವಳಿ ಮಾಡೋದಿದೆ ಇರ್ಲಿ ಅಂತ ಕೆಲವೊಬ್ರು ಹಾಕೊಂಡಿದ್ದಾರೆ, ಕೆಲವೊಬ್ರು ಇತ್ತೀಚೆಗೆ ಅದನ್ನೇ ಪ್ರಮುಖವಾದ ಬೆಳೆಯಾಗಿ ಇಟ್ಕೊಂಡು ಸಾಗುವಳಿ ಮಾಡ್ತಿದ್ದಾರೆ. ನಿಮ್ಮ ದೃಷ್ಟಿಯಲ್ಲಿ ನೀವು ಅಧ್ಯಯನ ಮಾಡಿರೋ ಒಂದು ವಿಚಾರವನ್ನು ಗಮನಿಸಿಕೊಂಡ್ರೆ ಏಕ ಬೆಳೆಯಾಗಿ ಬೆಳಿಬಹುದಾ, ಮಿಶ್ರ ಬೆಳೆಯಾಗಿ ಬೆಳಕಬಹುದಾ, ಮಲೆನಾಡಿನಲ್ಲಿ ಬೆಳಿಬಹುದಾ ಅಥವಾ ಅರಮಲೆನಾಡಿನಲ್ಲೂ ಬಯಲುಸೀಮೆಯಲ್ಲೂ ಹಾಕ್ಬೋದಾ, ವಾತಾವರಣ ಹೇಗ್ ಬೇಕು, ಕಾಳಜಿ ಹೇಗ್ ಬೇಕು ಅನ್ನೋದ್ರ ಬಗ್ಗೆ ವಿಚಾರ ಪ್ರಸ್ತಾಪ ಮಾಡಬಹುದಾ? ಖಂಡಿತವಾಗ್ಲಿ ಸರ್. ಈ ಅವಕಾಡೋದಲ್ಲಿ ಮುಖ್ಯವಾಗಿ ಮೆಕ್ಸಿಕನ್ ತಳಿಗಳು, ಗ್ವಾಟೆಮಲನ್ ತಳಿಗಳು ಮತ್ತು ವೆಸ್ಟ್ ಇಂಡಿಯನ್ ತಳಿಗಳು ಅಂತ 3 ಜಾತಿಯ ತಳಿಗಳು ಬರ್ತವೆ. ಮೆಕ್ಸಿಕನ್ ಜಾತಿಯ ತಳಿಗಳು ಕೋಲ್ಡ್ ಟೆಂಪರೇಚರ್ ಇರುವ ಪ್ರದೇಶಗಳಿಗೆ ಚೆನ್ನಾಗುತ್ತೆ, ಉಷ್ಣಾಂಶ ಕಡಿಮೆ ಇರುವ. ಕೆಲವು ವೆಸ್ಟ್ ಇಂಡಿಯನ್ ತಳಿಗಳು ಹೆಚ್ಚು ಉಷ್ಣಾಂಶ ಇರುವ ಜಾಗಗಳಲ್ಲಿ ಕೂಡ ಬೆಳೆಯಬಹುದು. ಈ ಗೋಟೆಮಲನ್ ತಳಿಗಳು ಎರಡೂ ಪ್ರದೇಶಗಳಲ್ಲೂ ಸೂಕ್ತವಾಗುತ್ತೆ. ಆಗಿರುವುದರಿಂದ ನಾವು ಈ ಎಲ್ಲಾ ಪ್ರದೇಶಗಳಲ್ಲಿಯೂ ಸಹ ಅವಕಾಡೋ ಬೆಳೆಯನ್ನು ಬೆಳೆಯಬಹುದು. ಇಂಥದೇ ಮಣ್ಣಿರಬೇಕು, ಆಮೇಲೆ ಸ್ವಲ್ಪ ಶೀತ ಇದ್ರೂ ನಡೀತದೆ ಅಥವಾ ಶೀತ ಇರಬಾರದು ಅನ್ನೋ ತರ ಏನಾದ್ರೂ ಇದೆಯಾ? ಹೇಗೆ ಇದು ಸಾಮಾನ್ಯವಾಗಿ ಎಲ್ಲಾ ಮಣ್ಣಿನಲ್ಲೂ ಬರುತ್ತೆ. ಕಪ್ಪು ಮಣ್ಣನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ಬಹಳ ಉತ್ತಮ. ಇನ್ನೊಂದು ಏನಂದ್ರೆ ಹೆಚ್ಚು ಸಂಶೋಧನೆ ಆಗಿಲ್ಲ, ಬೇರೆ ಬೆಳೆಗಳಲ್ಲಿ ಆಗಿರೋ ರೀತಿ ಇಷ್ಟೇ ಗೊಬ್ಬರ ಬೇಕು, ಫಸ್ಟ್ನೇ ವರ್ಷ ಇಷ್ಟು ಗೊಬ್ಬರ ಕೊಡಬೇಕು, ಈ ಪ್ರದೇಶಕ್ಕೆ ಇಷ್ಟು ಗೊಬ್ಬರ ಕೊಡಬೇಕು, ನೈಟ್ರೋಜನ್ ಇಷ್ಟು ಕೊಡಬೇಕು, ಸಾರಜನಕ ರಂಜಕ ಇಷ್ಟು, ಆ ತರದ ಯಾವುದೇ ಸಂಶೋಧನೆ ಆಗಿಲ್ಲ. ಈಗ ಸ್ಟಾರ್ಟ್ ಆಗ್ತಿರೋದ್ರಿಂದ ಈಗ ಸಂಶೋಧನೆ ಎಲ್ಲ ಶುರು ಮಾಡಿದ್ದಾರೆ. ಹಾಗಾಗಿ ನಾವೀಗ ಏಕ ಬೆಳೆಯಾಗಿ ಸಹ ಬೆಳಿಬಹುದು, ಇದನ್ನ ಮಿಶ್ರ ಬೆಳೆಯಾಗಿ ಸಹ ಬೆಳಿಬಹುದು. ಕಾಫಿ ತೋಟಗಳಿಗೆ ಇದು ಸೂಕ್ತ ಅಂತ ಹೇಳ್ತೀರಾ? ಈ ಕೆಲವೊಂದು ಮರಗಳು ಅಷ್ಟೊಂದು ಒಳ್ಳೇದಲ್ಲ, ಅದು ಹೆಚ್ಚು ನೆರಳು ಕೊಡುತ್ತೆ, ಈ ಕಡೆ ಮರಗಸಿ ಮಾಡೋದ್ ಕಷ್ಟ ಅಂತ ಹೇಳೋದಿದೆ. ಕೆಲವೊಬ್ರು ಸಿಲ್ವರ್ ಅನ್ನೇ ಹೆಚ್ಚಿಗೆ ಬೆಳೆಸ್ಕೊಂಡು ಈ ಕಡೆ ಮರಗಸಿನೂ ಮಾಡ್ಬೋದು, ಕಾಳುಮೆಣಸನ್ನು ಹಬ್ಬಿಸ್ಕೋಬಹುದು ಅಂತ ಅನ್ಕೊಂಡು ಇಷ್ಟಪಟ್ಟು ಬೆಳ್ಕೊಂಡು ಬಂದಿದ್ದಾರೆ. ಕೆಲವೊಬ್ರು ಹತ್ತಿ ಮರಗಳನ್ನ ಹಾಕೊಂಡು ಕಾಫಿ ತೋಟಕ್ಕೆ ಬಹಳ ಸೂಕ್ತವಾದ ಮರ ಅಂತ ಅನ್ಕೊಂಡು ಅದಕ್ಕೂ ಕಾಳುಮೆಣಸನ್ನು ಹಬ್ಬಿಸಿರೋದಿದೆ. ಇದ್ರ ಬಗ್ಗೆ ಹೇಳಿ, ಯಾಕಂದ್ರೆ ಮಲೆನಾಡಿನಲ್ಲಿ ಕಾಫಿಯನ್ನ ಬಹಳ ಜನ ಬೆಳೀತಾರೆ, ಕಾಫಿ ತೋಟಗಳಲ್ಲಿ ಇದನ್ನು ಸೂಕ್ತವಾಗಿ ಸೇರಿಸ್ಕೋಬಹುದಾ ಅಥವಾ ಏನಾದ್ರೂ ಇತಿಮಿತಿ ಇದಾವ? ಹೇಗೆ? ಇದು ಒಳ್ಳೆಯ ಪ್ರಶ್ನೆ ಸರ್. ಯಾಕಂದ್ರೆ ಇದು ಸಾಮಾನ್ಯವಾಗಿ ಎಲ್ಲ ಬೆಳೆಗಾರರಲ್ಲಿ ಬರುವಂತ ಪ್ರಶ್ನೆ. ಏನಂದ್ರೆ ಈಗ ಒಂದು ಬೆಣ್ಣೆಹಣ್ಣು ಗಿಡ ಇದೆ ಅಂದ್ರೆ ಅದು ಒಂದು 10 ವರ್ಷದ ಗಿಡ ಆಗಿದ್ರೆ 200 ಕೆಜಿ 250 ಕೆಜಿ ಹಣ್ಣನ್ನು ಕೊಡ್ತದೆ. ಈಗ ರೈತರಿಗೆ ಫಾರ್ಮ್ ಗೇಟ್ ಪ್ರೈಸ್ ಅಂತ ನಾವೇನ್ ಹೇಳ್ತೀವಿ, ರೈತರ ತೋಟಕ್ಕೆ ಬಂದು 40-60 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಹಾಗಾಗಿ ನಮ್ಗೆ ಅದು 200 ಕೆಜಿ ಎಲ್ಲ ಹಣ್ಣು ಬರುವಾಗ ಅದು ಸಪೋಸ್ ನಮ್ಗೆ ಏನಾದ್ರು ಕಾಫಿ ಗಿಡಗಳಿಗೆ ಒಂದ್ 2-3 ಗಿಡ ಸುತ್ತ ಅದರ ನೆರಳಿಗೆ ಅಡ್ಡಿ ಆದ್ರೂ ಕೂಡ ಅದರಲ್ಲಿ ಬರುವ ಡಬಲ್ ಇನ್ಕಮ್ ನಮ್ಗೆ ಹಣ್ಣಿಂದ ಬರುತ್ತೆ. ಹಾಗಾಗಿ ಇದನ್ನ ಆರಾಮಾಗಿ ಬೆಳಿಬಹುದು, ಮತ್ತೆ ಬಾರ್ಡರ್ ಅಲ್ಲಿ ಬೆಳೆಯೋದು ಇನ್ನು ಸೂಕ್ತ. ಕಾಫಿ ತೋಟದ ಸುತ್ತಲೂ ನಾವು 10-10 ಮೀಟರ್ಗೆ ಒಂದೊಂದು ಗಿಡ ಹಾಕೊಂಡು ಹೋದ್ರೆ ಅದರಿಂದ ನಾವು ಬಹಳಷ್ಟು ಆದಾಯವನ್ನ ಗಳಿಸಬಹುದು. ಒಳಗಡೆ ಕಾಫಿ ಬೆಳೆಗೆ ಏನು ಅಂತ ತೊಂದರೆ ಆಗುದಿಲ್ವಾ ಹಾಕೊಂಡ್ರೆ? ಏನ್ ತೊಂದರೆ ಆಗೋದಿಲ್ಲ. ಕಾಳುಮೆಣಸನ್ನು ಚೆನ್ನಾಗಿ ಹಿಡ್ಕೊಳ್ಳುತ್ತಾ? ಈಗ ಸಿಲ್ವರ್ ಹೋಗಿದ್ರೆ ಕಾಳುಮೆಣಸು ಹಬ್ಬಿಸ್ತೀವಿ, ಬಟ್ ಈ ಅವಕಾಡೋಗೆ ಯಾವುದು ಆತರ ಸಂಶೋಧನೆ ಆಗಿಲ್ಲ. ಒಂದ್ ರೀತಿಯಲ್ಲಿ ನಿತ್ಯ ಹರಿದ್ವರ್ಣ ಮರ ಅಲ್ವಾ? ಹೌದು ಸರ್, ಖಂಡಿತವಾಗಿ. ಏನ್ ಪೂರ್ಣ ಎಲೆಯನ್ನ ಬಿಟ್ಟು ಆಮೇಲೆ ಹೊಸ ಚಿಗುರನ್ನ ತೋರಿಸಲ್ಲ ಅಲ್ವಾ? ಹೌದು. ವರ್ಷವಿಡೀ ನೆರಳು ಇರೋದ್ರಿಂದ ತೋಟಗಳಲ್ಲಿ ಅದನ್ನ ಗಮನಿಸಿಕೊಂಡು ಹೂ ಬಿಡುವ ಕಾಲದಲ್ಲಿ ಸ್ವಲ್ಪ ಎಲೆ ಉದುರುತ್ತದೆ, ಆಮೇಲೆ ಇಮಿಡಿಯೇಟ್ ಚಿಗುರು ಬಂದು ಹೂ ಬಿಡುತ್ತದೆ. ಹೌದು. ಕೆಲವೊಬ್ರು ಹೇಳ್ತಾರೆ 4-6 ತಿಂಗಳು ಕಾಲ ಮರಗಳಲ್ಲಿ ಕಾಯಿ ಸಿಗುತ್ತೆ, ಹಣ್ಣು ಸಿಗುತ್ತೆ ಅಂತ ಅನ್ಕೊಂಡು, ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಹೇಗೆ ಇದರ ಒಂದು ವಾರ್ಷಿಕ ಕಾಯಿ ಕೊಡುವ ಕ್ರಿಯೆ? ಇದು ಸಾಮಾನ್ಯವಾಗಿ ಸೆಪ್ಟೆಂಬರ್ ರಿಂದ ಡಿಸೆಂಬರ್ ತಿಂಗಳಲ್ಲಿ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಮಾರ್ಚ್, ಏಪ್ರಿಲ್, ಮೇ, ಜೂನ್ ವರೆಗೂ ಕೂಡ ಆ 3-4 ತಿಂಗಳು ನಮ್ಗೆ ಕಾಯಿ ಕೊಡ್ತವೆ. ಎರಡನೇ ಸತಿ ಹೂ ಬಿಡ್ತವೆ ಕೆಲವು ಗಿಡಗಳಲ್ಲಿ, ಅದು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಎರಡನೇ ಹೂ ಬಿಡ್ತದೆ. ಎಲ್ಲಾ ಗಿಡಗಳಲ್ಲೂ ಬರಲ್ಲ. ನಮ್ ಕೂರ್ಗಿನ ಏರಿಯಾದಲ್ಲಿ 80% ಗಿಡಗಳು ಸೆಪ್ಟೆಂಬರ್ ಇಂದ ಡಿಸೆಂಬರ್ ಹೂ ಆಗುತ್ತೆ. ಇನ್ನು 20% ಗಿಡಗಳಲ್ಲಿ ಫೆಬ್ರವರಿಯಿಂದ ಮಾರ್ಚ್ ಅಲ್ಲಿ ನಾವು ಹೂ ಬಿಡೋದನ್ನ ಕಾಣಬಹುದು. ಇವೆಲ್ಲ ಆಗಸ್ಟ್ ಅಕ್ಟೋಬರ್ ವರೆಗೂ ಕೂಡ ಹಣ್ಣು ಕೊಡ್ತದೆ. ಅದೇ ತಮಿಳುನಾಡು ಪ್ರದೇಶಗಳಲ್ಲಿ ಮೈನ್ ಸೀಸನ್ ಫೆಬ್ರವರಿ ಮಾರ್ಚ್, ಅದಕ್ಕೆ ಹಣ್ಣು ಆಗಸ್ಟ್ ಅಲ್ಲಿ ಸ್ಟಾರ್ಟ್ ಆಗಿ ಡಿಸೆಂಬರ್ ವರೆಗೂ ಸಿಗುತ್ತೆ ನಮ್ಗೆ. ಅದೇ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಅಲ್ಲಿ ಯಾವಾದ್ರೂ ಹಣ್ಣು ಸಿಗುವ ತಳಿಗಳಿದ್ರೆ ಅದಕ್ಕೆ ಬೇಡಿಕೆ ಬಹಳ, 200 ರೂಪಾಯಿ ಕೆಜಿ ವರೆಗೂ ಸಿಗೋ ಚಾನ್ಸ್ ಇರುತ್ತೆ. ಓಹೋ, ಯಾಕೆ? ಆ ಟೈಮಲ್ಲಿ ಯಾವ ತಳಿಗಳಿಲ್ಲ, ನಮ್ದೆಲ್ಲ ಡಿಸೆಂಬರ್ ಅಷ್ಟೊತ್ತಿಗೆ ಮುಗಿಯುತ್ತೆ ಹಾರ್ವೆಸ್ಟ್. ಹಾಗಾಗಿ ನಮ್ಗೆ ಡಿಸೆಂಬರ್ ಇಂದ ಸ್ಟಾರ್ಟ್ ಆದ್ರೆ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಈ ತಿಂಗಳುಗಳಲ್ಲಿ ಅವಕಾಡೋ ಲಭ್ಯತೆ ಕಡಿಮೆ ಇರುತ್ತೆ. ಈ ಟೈಮಲ್ಲಿ ಯಾವ್ದಾದ್ರು ತಳಿಗಳಿದ್ದು ಆ ಟೈಮಲ್ಲಿ ಇಳುವರಿಗೆ ಬಂದ್ರೆ ಅದು ಬಹಳ ಒಳ್ಳೆ ತಳಿ ಆಗುತ್ತೆ. ಆ ತರದನ್ನ ಹುಡುಕಬೇಕು ಸರ್. ನಿಜ. ಮತ್ತೆ ಇದರಲ್ಲಿ ಗಾತ್ರ, ಬಣ್ಣ, ಆಕಾರ, ತೂಕ ಈ ವಿಚಾರಗಳಲ್ಲೂ ಭಿನ್ನತೆ ಇದೆ ಅಲ್ವಾ? ಬಹಳಷ್ಟು ವೈವಿಧ್ಯತೆ ಇದೆ. ಮತ್ತೆ ತಾವು ಹೇಳ್ತಾ ಇದ್ರೆ ಹೂ ಬಿಡೋ ಒಂದು ಸಂಗತಿ ನಮ್ಮ ರಾಜ್ಯಕ್ಕೂ ತಮಿಳುನಾಡಿಗೂ ವ್ಯತ್ಯಾಸ ಆಗುತ್ತೆ, ಅದು ಏನು ತಳಿ ಮೇಲೆನೋ ಅಥವಾ ವಾತಾವರಣದ ಮೇಲೆನೋ? ಹೇಗೆ? ವಾತಾವರಣದ ಮೇಲೆ ವ್ಯತ್ಯಾಸ ಆಗುತ್ತೆ. ಸರಿ. ನಮ್ಗೆ ಸೌತ್ ಈಸ್ಟ್ ಮಾನ್ಸೂನ್ಸ್ ಜಾಸ್ತಿ ಬರುತ್ತೆ, ಅವ್ರಿಗೆ ನಾರ್ತ್ ವೆಸ್ಟ್ ಮಾನ್ಸೂನ್ಸ್ ಜಾಸ್ತಿ ಬರೋದ್ರಿಂದ ಆ ವಾತಾವರಣಕ್ಕೆ ಅದು ಆ ತರ. ಒಟ್ಟಾರೆ ಒಂದು 4-6 ತಿಂಗಳುಗಳ ಕಾಲ ನಾವು ಇದನ್ನ ಸೇವನೆ ಮಾಡಬಹುದು. ಏನಿದ್ರು ಕಾಯನ್ನ ಕಿತ್ಕೊಂಡು ಆಮೇಲೆ ಹಾಗೆ ಇಟ್ಟರೆ ಹಣ್ಣಾಗುತ್ತೆ, ಅದನ್ನೇನು ಮಾಗಿಸ್ಬೇಕು ಅಥವಾ ಏನಾದ್ರೂ ಉಪಚರಿಸಬೇಕು ಅನ್ನೋದೇನಿಲ್ಲ. ಬಲಿತ ಕಾಯಿಗಳನ್ನ ಕಿತ್ಕೊಂಡ್ಬಿಟ್ರೆ ಸಾಕು ಅಲ್ವಾ? ಖಂಡಿತವಾಗಿ. ಅದು ಮರದಲ್ಲೇ ಹಣ್ಣಾಗೋ ರೀತಿಯಲ್ಲಿ ಬಿಡಕ್ ಹೋಗಬಾರ್ದು ಅಲ್ವಾ? ಮರದಲ್ಲೇ ಹಣ್ಣಾಗದೇ ಇಲ್ಲ, ಇದು ಅದೊಂದು ವಿಶೇಷತೆ. ನಾವು ಕೊಯ್ದು ಆದ್ಮೇಲೆ ಹಣ್ಣಾಗೋದು. ಓಹೋ. ಮರದಲ್ಲೇ ನಿಮ್ಗೆ ಬೇಕಾದ್ರೆ ಈಗ ರೇಟ್ ಇಲ್ಲ, ಒಂದ್ 20 ದಿವಸ ತಿಂಗಳು ಬೇಕಾದ್ರೆ ಮರದಲ್ಲೇ ಬಿಡಬಹುದು. ಬೇರೆ ನಾವು ಮಾವು ಇದೆಲ್ಲ ಆದ್ರೆ ಹಣ್ಣಾಗಿದ ತಕ್ಷಣ ಬೀಳುತ್ತೆ ಅಲ್ವಾ? ಬಟ್ ಇವು ಬೀಳಲ್ಲ. ಹಣ್ಣಾದ್ಮೇಲೆ ಕೂಡ ಗಿಡದಲ್ಲೇ ಬೇಕಾದ್ರೆ ಒಂದ್ 20 ದಿವಸ ತಿಂಗಳು ಬೇಕಾದ್ರೆ ರೇಟ್ ಇಲ್ಲ ಅಂದ್ರೆ ಎಕ್ಸ್ಟೆಂಡ್ ಮಾಡಬಹುದು ನಾವು. ಓಹೋ. ನಾವು ಮರದಿಂದ ಕಿತ್ತಾದ್ಮೇಲೆ ಇದು ಹಣ್ಣಾಗೋದು. ಒಳ್ಳೇದು, ಒಳ್ಳೇದು. ಅದೊಂದು ನಮ್ಗೆ ಅನುಕೂಲ ಇದರಿಂದ. ನಿಜ. ಕಿತ್ ಮೇಲೆ 4-5 ದಿನಕ್ಕೆ ಹಣ್ಣಾಗುತ್ತೆ. ವಾತಾವರಣದ ಮೇಲೆ ಈಗ ಮಳೆಗಾಲದಲ್ಲಿ ಆದ್ರೆ ಸ್ವಲ್ಪ 1-2 ದಿವಸ ಎಕ್ಸ್ಟ್ರಾ ಆಗ್ಬೋದು. ಹೌದು. ಅದೇ ಬೇಸಿಗೆ ಕಾಲದಲ್ಲಿ ಬೇಗ ಹಣ್ಣಾಗುತ್ತೆ. ಮತ್ತೆ ಹಣ್ಣಾದ್ಮೇಲೆ ಬಾಳಿಕೆನೂ ಬರಲ್ಲ, ಬಾಳಿಕೆ ಹೆಚ್ಚಾಗಿ ಬರಲ್ಲ ಇಲ್ಲಿ ನಮ್ಮ ಈಗಿರೋ ತಳಿಗಳು. ನಿಜ. ಒಂದು ರೀತಿ ಭಿನ್ನವಾದ ಹಣ್ಣಿನ ಮರ ಇದು. ಹೌದು ಸರ್. ಆದ್ರೆ ಮಹಾನಗರಗಳಲ್ಲಿ ಹೊಟ್ಟೆಗೆ ತೆಗೆದುಕೊಳ್ಳೋದಕ್ಕಿಂತ ಮುಖಕ್ಕೆ ಹಚ್ಚಿಕೊಳ್ಳೋದು ಮತ್ತಿನ್ನು ಬೇರೆ ಬೇರೆ ಸೌಂದರ್ಯ ವರ್ಧಕಗಳಿಗೆ ಉಪಯೋಗಿಸಿಕೊಳ್ಳೋದು ಹೆಚ್ಚಾಗಿ ಕಾಣಿಸುತ್ತೆ. ಖಂಡಿತವಾಗಿಯೂ ಈಗೀಗ ಬಹಳಷ್ಟು ಬದಲಾವಣೆ ಆಗಿದೆ ಸರ್. ಈಗ ಡಾಕ್ಟರ್ ಕೂಡ ತುಂಬಾ ಜನ ಸಜೆಸ್ಟ್ ಮಾಡ್ತಾರೆ. ಮುಂಚೆ ಆಪಲ್ ಎಡೆ ಕೀಪ್ಸ್ ಡಾಕ್ಟರ್ ಅವೇ ಅಂತ ಹೇಳ್ತಿದ್ರು, ಈಗ ಅವಕಾಡೆ ಕೀಪ್ಸ್ ಡಾಕ್ಟರ್ ಅವೇ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅಷ್ಟೊಂದು ಪ್ರಯೋಜನಗಳಿವೆ ಈ ಅವಕಾಡೆ ಸೇವನೆಯಿಂದ, ಕಣ್ಣಿಗಾಯ್ತು ಎಲ್ಲದಕ್ಕೂ. ಮತ್ತೆ ಬೀಜಗಳಿಂದಲೇ ಆರಾಮಾಗಿ ಸಸಿಗಳನ್ನ ಬೆಳೆಸ್ಕೊಳ್ಬಹುದು. ಮುಂಚೆ ಬೀಜದಿಂದಾನೇ ಮಾಡ್ತಿದ್ವಿ, ಬಟ್ ಈಗ ಎಲ್ಲ ಕಸಿ ಮಾಡಿ ಸೇಲ್ ಮಾಡ್ತಿದ್ವಿ. ಅಂದ್ರೆ ಹೆಂಗೆ ಕಸಿ ಕಟ್ಟದಂತಂದ್ರೆ? ನಾವು ಮಾಮೂಲಿ ವೆಜಿಟೇಟಿವ್ ಪ್ರಾಪಗೇಷನ್ ಏನ್ ಹೇಳ್ತೀವಿ, ಗ್ರಾಫ್ಟಿಂಗ್, ಸಾಫ್ಟ್ವೇರ್ ಗ್ರಾಫ್ಟಿಂಗ್ ಮಾಡ್ತಿದ್ವಿ. ಬೇರೆ ಈಗ ಮಾವು ಮತ್ತೆ ಬೇರೆ ಬೇರೆ ಹಣ್ಣಿನ ಗಿಡಗಳಲ್ಲಿ ಕಸಿ ಕಟ್ತಾರಲ್ಲ ಅದೇ ತರ ಅದೇ ತರ ಈ ಮಾವಲ್ಲಿ ನಾವು ವಿನೇರ್ ಗ್ರಾಫ್ಟಿಂಗ್ ಮಾಡ್ತೀವಿ. ಅದೇ ಇದ್ರಲ್ಲಿ ನಾವು ಸಾಫ್ಟ್ವೇರ್ ಗ್ರಾಫ್ಟಿಂಗ್ ಅಂದ್ರೆ ಮೃದು ಕಾಂಡ ಕಸಿ ವಿಧಾನ ಅಂತ ಹೇಳ್ತೀವಿ, ಅದನ್ನ ಹೆಚ್ಚಾಗಿ ನಾವು ಬಳಸ್ತೀವಿ. ಅವಕಾಡೊ ಅಥವಾ ಬಟರ್ ಫ್ರೂಟ್ ನಲ್ಲಿ ವಿಶೇಷವಾದ ವರ್ಗಗಳು ಅಥವಾ ಪಂಗಡಗಳ ಬಗ್ಗೆ ವಿಚಾರಗಳನ್ನು ಪ್ರಸ್ತಾಪ ಮಾಡಬಹುದು ನೋಡಿ. ಖಂಡಿತವಾಗ್ಲಿ ಸರ್. ಅವಕಾಡೊದಲ್ಲಿ ಎರಡು ವಿಧದ ಗಿಡಗಳು ಬರ್ತವೆ, ಎ ಟೈಪ್ ಮತ್ತೆ ಬಿ ಟೈಪ್ ಗಿಡಗಳಂತ. ಇದು ಸಾಮಾನ್ಯವಾಗಿ ಜನರು ಕೇಳ್ತಾನೆ ಇರ್ತಾರೆ, ಎ ಟೈಪ್ ಅಂದ್ರೆ ಏನು, ಈ ಬಿ ಟೈಪ್ ಅಂದ್ರೆ ಏನು. ಇದು ಜಸ್ಟ್ ಒಂದು ಹೂವು ಅರಳುವ ವಿಧಾನದ ಮೇಲೆ ಈ ಗಿಡಗಳನ್ನ ವಿಂಗಡಿಸಲಾಗಿರುತ್ತೆ. ಈಗ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಸ್ ವೆರೈಟಿ ಅಂತ ಹೇಳಿದೆ, ಅದು ಎ ಟೈಪ್ ವೆರೈಟಿ. ಅದೇ ಇನ್ನೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರೋ ವೆರೈಟಿ ಅಂದ್ರೆ ಫಿರಿಟೆ ಅಂತ ತಳಿ, ಅದು ಬಿ ಟೈಪ್ ತಳಿ. ಇದರಲ್ಲಿ ಏನಾಗುತ್ತೆ, ಎ ಟೈಪ್ ತಳಿಗಳಂದ್ರೆ ನಾವು ಬೇರೆ ಹಣ್ಣುಗಳಲ್ಲಿ ಗಮನಿಸಬಹುದು, ಹೂವು ಒಂದು ಸತಿ ಅರಳಿದ ಮೇಲೆ ಅದು ಪರಾಗಸ್ಪರ್ಶ ಆಗುತ್ತೆ, ಕಾಯಿ ಕಚ್ಚುತ್ತೆ, ಮುಂದುವರಿಯುತ್ತೆ. ಅದೇ ಇದರಲ್ಲಿ ಒಂದೇ ಹೂ ಎರಡು ಸತಿ ಅರಳುತ್ತೆ, ಓಪನ್ ಆಗುತ್ತೆ. ಒಂದು ಸತಿ ಕ್ರಿಯಾತ್ಮಕ ಗಂಡಾಗಿ, ಒಂದ್ ಸತಿ ಕ್ರಿಯಾತ್ಮಕ ಹೆಣ್ಣಾಗಿ. ಅಂದ್ರೆ ಫಂಕ್ಷನಲ್ ಫಿಮೇಲ್ ಆಗಿ ಒಂದ್ಸತಿ ಓಪನ್ ಆಗುತ್ತೆ, ಫಂಕ್ಷನಲ್ ಮೇಲ್ ಆಗಿ ಇನ್ನೊಂದ್ಸತಿ ಓಪನ್ ಆಗುತ್ತೆ. ಸಪೋಸ್ ಎ ಟೈಪ್ ಗಿಡ ಇದೆ ನಮ್ಮಲ್ಲಿ ಅಂದ್ರೆ ಬೆಳಿಗ್ಗೆ 8 ಮಧ್ಯಾಹ್ನ 2 ಆ ಹೂ ಅರಳಿರುತ್ತೆ, ಆಗ ಅದು ಫಂಕ್ಷನಲ್ ಫಿಮೇಲ್ ಆಗಿರುತ್ತೆ, ಅಂದ್ರೆ ಹೆಣ್ಣು ಕ್ರಿಯಾತ್ಮಕವಾಗಿರುತ್ತಾಗ. ಅದೇ ಮತ್ತೆ ಮಧ್ಯಾಹ್ನಕ್ಕೆ ಕ್ಲೋಸ್ ಆಗ್ಬಿಡುತ್ತೆ, ನೆಕ್ಸ್ಟ್ ಡೇ ಮಧ್ಯಾಹ್ನ ಮತ್ತೆ ಓಪನ್ ಆಗುತ್ತೆ ಅದೇ ಹೂವು, ಆಗ ಅದು ಫಂಕ್ಷನಲ್ ಮೇಲ್ ಆಗುತ್ತೆ, ಗಂಡು ಕ್ರಿಯಾತ್ಮಕವಾಗಿರುತ್ತೆ, ಅದರಿಂದ ಪರಾಗಗಳು ಬರುತ್ತವೆ. ಅದೇ ಬಿ ಟೈಪ್ ಅಲ್ಲಿ ಏನಾಗುತ್ತಂದ್ರೆ ಮೊದಲನೇ ದಿನ ಮಧ್ಯಾಹ್ನಕ್ಕೆ ಹೂವು ಅರಳುತ್ತೆ, ಮಧ್ಯಾಹ್ನ ಕ್ರಿಯಾತ್ಮಕ ಹೆಣ್ಣಾಗಿ ಇರುತ್ತೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಆ ಹೂವು ಓಪನ್ ಆಗುತ್ತೆ, ಅದು ಕ್ರಿಯಾತ್ಮಕ ಗಂಡಾಗಿರುತ್ತೆ. ಈ ರೀತಿ ನಾವು ನಮ್ಮಲ್ಲಿರೋ ಗಿಡ ಎ ಟೈಪ್ ಬಿ ಟೈಪ್ ಅಂತ ಗುರುತಿಸಬಹುದು. ಈಗ ತುಂಬಾ ಜನ ನಮ್ಮನ್ನ ಫೋನ್ ಮಾಡ್ತಾರೆ, ಪ್ರಶ್ನೆಗಳು ಕೇಳ್ತಿರ್ತಾರೆ, ಸರ್ ನಮ್ಮಲ್ಲಿ ಒಂದೇ ಗಿಡ ಇದೆ, ಹೂ ಬಿಡುತ್ತೆ ಸಿಕ್ಕಾಪಟ್ಟೆ, ಬಟ್ ಕಾಯಿ ಕಸ್ತಿಲ್ಲ, ಏನ್ ಕಾರಣ ಅಂತ. ಇದು ಎ ಟೈಪ್ ಬಿ ಟೈಪ್ ಅಂತ ಹೇಳದ್ನಲ್ಲ, ಇದು ಒಂದು. ಈಗ ನಮ್ಮಲ್ಲಿ ಎ ಟೈಪ್ ಗಿಡ ಇದೆ ನಮ್ಮ ಮನೆ ಹತ್ರ, ನಮ್ಮ ಸುತ್ತಮುತ್ತಲು ಎಲ್ಲೂ 1/2 ಕಿಲೋಮೀಟರ್ ಜಾಗದಲ್ಲಿ ಯಾವುದು ಬಿ ಟೈಪ್ ಗಿಡ ಇಲ್ಲ. ಅವಾಗ ಏನಾಗುತ್ತೆ, ಕ್ರಿಯಾತ್ಮಕ ಹೆಣ್ಣು ಆಗಿದ್ದಾಗ ಕ್ರಿಯಾತ್ಮಕ ಗಂಡು ಇರುವ ಸುತ್ತಮುತ್ತಲ ಜಾಗದಲ್ಲಿ ಗಿಡ ಇದ್ರೆ ಅದರಿಂದ ಜೇನುನೊಣಗಳು ಆ ಪರಾಗಗಳನ್ನು ತಂದು ಪರಾಗಸ್ಪರ್ಶಕ್ಕೆ ಹೆಲ್ಪ್ ಆಗ್ತವೆ. ಅದೇ ಅದು ಆಗಿಲ್ಲ ಅಂದಾಗ ಇದು ಕಾಯಿ ಕಚ್ಚಲ್ಲ, ಆಗ ಹೂವು ಉದುರುವುದು ಜಾಸ್ತಿ ಆಗುತ್ತೆ. ಹಾಗೆ ಇನ್ನು ಕೆಲವರು ಕ್ವಶನ್ ಮಾಡ್ತಾರೆ, ನಮ್ಮಲ್ಲಿ ಒಂದೇ ಗಿಡ ಇದೆ, ಸುತ್ತಮುತ್ತ ಯಾವುದು ಗಿಡ ಇಲ್ಲ, ಆದರೂ ನಮ್ಮಲ್ಲಿ ಚೆನ್ನಾಗಿ ಕಾಯಿ ಕಚ್ಚುತ್ತೆ, ಏನು ಅಂತ ಕೇಳ್ಬೋದು. ನಮ್ಮಲ್ಲಿ ಏನಾಗುತ್ತೆ, ಓವರ್ ಲ್ಯಾಪಿಂಗ್ ಪೀರಿಯಡ್ ಆಗುತ್ತೆ. ಇವತ್ತು ಕೆಲವು ಹೂಗಳು ಓಪನ್ ಆಗಿರ್ತವೆ, ನಿನ್ನೆ ಓಪನ್ ಆಗಿದ್ದ ಹೂಗಳು ಇವತ್ತು ಮಧ್ಯಾಹ್ನಕ್ಕೆ ಗಂಡು ಕ್ರಿಯಾತ್ಮಕವಾಗಿ ಓಪನ್ ಆಗಬೇಕಾಗಿರುತ್ತೆ. ಅವೇನಾಗ್ತವೆ ಅಂದ್ರೆ, ಇವತ್ತು ಓಪನ್ ಆಗಿರೋ ಹೂವು ಕ್ರಿಯಾತ್ಮಕ ಹೆಣ್ಣು ಮಧ್ಯಾಹ್ನ 2 ಇರುತ್ತೆ. ಅದೇ ನಿನ್ನೆ ಓಪನ್ ಆಗಿತ್ತಲ್ಲ ಕ್ರಿಯಾತ್ಮಕ ಹೆಣ್ಣು ಗಿಡ, ಇವತ್ತು ಬೇಗ 12 ಓಪನ್ ಆಯ್ತು ಗಂಡು ಕ್ರಿಯಾತ್ಮಕವಾಗಿ, ಆಗ ಓಪನ್ ಆದಾಗ ಅದೇ ಗಿಡದಲ್ಲಿ ಪರಾಗಸ್ಪರ್ಶ ಆಗ್ಲಿಕ್ಕೆ ಕಾರಣ ಆಗ್ತವೆ. ಈಗ ಸೆಲ್ಫ್ ಪಾಲಿನೇಷನ್ ತರ ಆಗುತ್ತೆ, ಕೆಲವೊಂದು ಗಿಡಗಳಲ್ಲಿ ಆ ಶಕ್ತಿ ಇರುತ್ತೆ, ಹಾಗಾಗಿ ಅವು ಕಾಯ್ಕಿಸ್ತವೆ. ರೋಗ ಕೀಟಗಳ ವಿಚಾರದಲ್ಲಿ ತಾವು ಹೇಗೆ ಗಮನ ಹರಿಸಿದಿರಿ? ಮುಂಚೆ ಆದ್ರೆ ಅಲ್ಲಿ ಇಲ್ಲಿ ಒಂದೊಂದು ಗಿಡಗಳನ್ನು ನಾವು ಕಾಣ್ತಿದ್ವಿ, ಹಾಗಾಗಿ ರೋಗ ಕೀಟಗಳು ಸ್ವಲ್ಪ ಕಡಿಮೆ ಇತ್ತು. ಈಗೀಗ ಗಿಡಗಳ ಸಾಂದ್ರತೆ ಹೆಚ್ಚಾದಂತೆ ರೋಗ ಕೀಟಗಳ ಸಾಂದ್ರತೆ ಕೂಡ ಬಹಳ ಆಗುತ್ತೆ, ಹಾಗಾಗಿ ಈಗೀಗ ನಾವು ಬಹಳಷ್ಟು ರೋಗ ಕೀಟಗಳನ್ನ ಗಮನಿಸ್ತಾ ಇದೀವಿ. ನಾವು ಪ್ರಪಂಚದ ವ್ಯಾಪ್ತಿಯಲ್ಲಿ ಮಾತಾಡೋದಾದ್ರೆ ಫೈಟೋಪ್ತರ ರೂಟ್ ರಾಟ್ ಅನ್ನೋದು ಬಹಳಷ್ಟು ಡಿವಾಸ್ಟಿಂಗ್ ಡಿಸೀಸ್ ಅಂತ ಹೇಳ್ಬೋದು ನಾವು. ರೋಗ ಇದು ಆಲ್ಮೋಸ್ಟ್ ಕೆಲವು ಕಡೆ ಎಲ್ಲ 90% ಬೆಳೆನೆ ತೆಗೆದಿರೋ ಉದಾಹರಣೆಗಳಿದೆ. ಆದ್ರೆ ನಮ್ಮ ದೇಶದಲ್ಲಿ ಸದ್ಯಕ್ಕೆ ಫೈಟೋಪ್ತರ ಡಿಸೀಸ್ ಕಂಡಿಲ್ಲ. ನಾವು ಕೂರ್ಗ್ ಏರಿಯಾದಲ್ಲಿ, ಕೊಡೈಕೆನಾಲ್ ಏರಿಯಾದಲ್ಲಿ ಸ್ವಲ್ಪ ಮಟ್ಟಿಗೆ ಫೈಟೋಪ್ತರ ರೂಟ್ ರಾಟ್ ಅನ್ನ ಗಮನಿಸಿದ್ದೇವೆ, ಬಟ್ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಕೇರಳ ಭಾಗಗಳಲ್ಲಿ ಈ ರೋಗ ಕಂಡು ಬಂದಿಲ್ಲ. ಅದೇ ನಮ್ಮಲ್ಲಿ ಕಾಣುವ ಕೆಲವು ರೋಗಗಳಂದ್ರೆ ಆಂಥ್ರಾಕ್ನೋಸ್, ಚುಕ್ಕೆ ರೋಗ ಅಂತ ಹೇಳ್ತೀವಿ, ಹಣ್ಣಿನ ಮೇಲೆ ಕಪ್ಪು ಚುಕ್ಕೆಗಳು ಬಂದಿರುತ್ತೆ ಅದು, ಮತ್ತೆ ಸ್ಕ್ಯಾಬ್ ಉಬ್ಬು ರೋಗ ಅಂತ ಹೇಳ್ತೀವಿ, ಹಣ್ಣ ಮೇಲೆ ಅವು ಕಪ್ಪು ಚುಕ್ಕೆ ಇರ್ತವೆ. ಇವೆರಡು ವ್ಯತ್ಯಾಸ ಏನಂದ್ರೆ ಅದು ಆಳ ಬಿದ್ದಾಗೆ ಆಗಿರುತ್ತೆ, ಆಳ ಆಳ ಕಪ್ಪು ಚುಕ್ಕೆ, ಇದು ಉಬ್ಬಿ ಸೀಳುವಂತೆ ಲಕ್ಷಣಗಳು ಕಾಣ್ತವೆ ಹಣ್ಣಿನ ಮೇಲೆ. ಇವೆಲ್ಲಕ್ಕೂ ನಾವು ಎಕ್ಸಕೋನೋಜಲ್ ಅಂತ ಶಿಲೀಂಧ್ರ ನಾಶಕವನ್ನ ಸಿಂಪಡಣೆ ಮಾಡೋದ್ರಿಂದ ಅವನ್ನ ಹತೋಟಿಗೆ ತರಬಹುದು. ಏನ್ ತಪ್ಪು ಮಾಡ್ತಿದೀವಿ ಅಂದ್ರೆ, ಹಣ್ಣು ಸೈಜ್ ಆಗೋವರೆಗೂ ಇದ್ದು ಅವಾಗ ಸ್ಪ್ರೇ ಮಾಡಿದ್ರೆ ಯೂಸ್ ಇಲ್ಲ, ಅದು ಗೋಳಿಯ ಗಾತ್ರದಲ್ಲಿರುವ ಅದು ಮೃದುವಾಗಿರುತ್ತೆ ಅದರ ಸಿಪ್ಪೆ, ಆಗ ಶಿಲೀಂಧ್ರಗಳು ಅದನ್ನ ಡ್ಯಾಮೇಜ್ ಮಾಡ್ತವೆ. ಆ ಟೈಮಲ್ಲೇ ನಾವು ಅದನ್ನ ಸಿಂಪಡಣೆ ಮಾಡಿದ್ದಾದ್ರೆ ಆದ್ರೆ ನಾವು ಅದನ್ನ ತೊಟ್ಟಿಗೆ ತರಬಹುದು. ಹಾಗೆ ಕೀಟಗಳ ವಿಚಾರಕ್ಕೆ ಬರೋದಾದ್ರೆ ಈಗೀಗ ಮಿಲಿ ಬಗ್ಸ್ ಇವು ಹೆಚ್ಚಾಗಿ ಕಾಣ್ತೀವಿ, ಮತ್ತೆ ಸ್ಪಿರ್ಲಿಂಗ್ ವೈಟ್ ಫ್ಲೈ ಅಂತ ಹೇಳ್ತೀವಿ, ಬಿಳಿ ನೊಣ ಎಲೆಯ ಕೆಳಗಡೆ ರಂಗೋಲಿ ಆಕಾರದಲ್ಲಿ ಆ ನೊಣ ಮೊಟ್ಟೆ ಇಟ್ಟಾಗೆ ಕಾಣುತ್ತೆ ಅದು. ಮತ್ತೆ ಶೂಟ್ ಬೋರರ್, ನಮ್ ಜನ ಈ ಶೂಟ್ ಬೋರರ್ ನೋಡ್ಬಿಟ್ಟು ಫೈಟ್ ಆಗ್ತಾರ ಅಂತ ಕನ್ಫ್ಯೂಸ್ ಆಗ್ತಾರೆ. ಮರಗಳಲ್ಲೂ ಕಾಣುತ್ತೆ? ಕಾಣುತ್ತೆ ಕಾಣುತ್ತೆ. ಫೈಟ್ ಆಪ್ತರಗೂ ಶೂಟ್ ಬೋರರ್ ನ ಹೆಂಗೆ ನಾವು ಡಿಫ್ರೆನ್ಶಿಯೇಟ್ ಮಾಡಬಹುದು ಅಂದ್ರೆ, ಶೂಟ್ ಬೋರರ್ ಈಗ ರಂಬೆ ಒಣಕೊಂತ ಬರುತ್ತೆ, ಮತ್ತೆ ರಂಬೆ ಒಣಗಿದ ಕೆಳಗಭಾಗದಿಂದ ಹೊಸ ಚಿಗುರು ಒಡಿತಿರುತ್ತೆ. ಆದ್ರೆ ಫೈಟ್ ಆಪ್ತರದಲ್ಲಿ ಹಂಗಾಗೋದಿಲ್ಲ. ಒಂದು ಸತಿ ಒಣಗಲಿಕ್ಕೆ ಸ್ಟಾರ್ಟ್ ಆಯ್ತಂದ್ರೆ ಗಿಡ ಎಲ್ಲ ಒಣಗುತ್ತೆ, ಹಳದಿ ಆಗುತ್ತೆ, ಫುಲ್ ಗಿಡನೇ ಸಾಯುತ್ತೆ. ಶೂಟ್ ಬೋರರ್ ಬಂದ ಜಾಗ ಗಿಡ ಸಾಯೋದಿಲ್ಲ, ಜಸ್ಟ್ ಕೊನೆಗಳು ಒಣಗ್ತವೆ, ಕೆಳಗಡೆಯಿಂದ ಹೊಸ ಚಿಗುರುಗಳು ಪ್ರಾರಂಭ ಆಗ್ತವೆ. ಒಳ್ಳೆ ವಿಚಾರಗಳನ್ನ ಹಂಚಿಕೊಂಡ್ರಿ ಮುರಳೀಧರ್ ಅವರ. ಕೊಡಗಿನಲ್ಲಿ ಬಹಳ ಜನ ಇಷ್ಟಪಟ್ಟು ಬೆಳೆಯುವ ಅವೆಕಾಡು ಅಥವಾ ಬಟರ್ ಫ್ರೂಟು ಬೆಣ್ಣೆ ಹಣ್ಣಿನ ವಿಚಾರಗಳು ಬಹಳಷ್ಟಿದ್ದಾವೆ. ರೈತರ ಮಟ್ಟದಲ್ಲಿ ಪ್ರಯೋಗಗಳು ನಡೀತದವೆ, ಅವರೂ ಗಮನಿಸ್ತಿದ್ದಾರೆ ಯಾವ ತಳಿಯನ್ನು ಹಾಕ್ಕೋಬೇಕು, ಈಗ ಹಾಕಿರೋದು ಹೇಗಿದೆ, ಬೇಡಿಕೆ ಹೇಗಿದೆ, ಇದನ್ನ ತೆಗಿಬೇಕು ಉಳಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ರೈತರು ಗಮನಿಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ತಾವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಕೇಳಿದ್ರೆ ಇದುವರೆಗೆ ಬಟರ್ ಫ್ರೂಟು ಅವಕಾಡು ಅಥವಾ ಬೆಣ್ಣೆ ಹಣ್ಣಿನ ಮರದ ಬಗ್ಗೆ ಅದರ ವಿಶೇಷತೆ ಸಾಗುವಳಿ ಕುರಿತಂತೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು ಬಿ ಎಂ ಮುರಳೀಧರ್ ಅವರು. ಸಂಪರ್ಕಕ್ಕೆ ಸಂಖ್ಯೆ 9005748783 ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಇದುವರೆಗೆ ಸರಣಿ ಕಾರ್ಯಕ್ರಮ ತೋಟಗಾರಿಕೆ ನೋಟುಗಳಿಕೆ ಕೇಳಿದಿರಿ. ತೋಟಗಾರಿಕೆ ಬೆಳೆಗಳು, ತೋಟಗಾರಿಕೆ ಬೆಳೆಗಳು, ವೈವಿಧ್ಯತೆಯ ನೋಟಗಳು, ವೈವಿಧ್ಯತೆಯ ನೋಟಗಳು, ಉತ್ಪನ್ನ ಟನ್ನು ಟನ್ನುಗಳು, ಉತ್ಪನ್ನ ಟನ್ನು ಟನ್ನುಗಳು, ಸಿಗುತ್ತವೆ ಹೆಚ್ಚು ನೋಟುಗಳು, ಸಿಗುತ್ತವೆ ಹೆಚ್ಚು ನೋಟುಗಳು, ಸಿಗುತ್ತವೆ ಹೆಚ್ಚು ನೋಟುಗಳು, ಸಿಗುತ್ತವೆ ಹೆಚ್ಚು ನೋಟುಗಳು. ಪ್ರಾಯೋಜಿಸಿದವರು ತೋಟಗಾರಿಕೆ ಇಲಾಖೆ, ಮಡಿಕೇರಿ, ಕೊಡಗು ಜಿಲ್ಲೆ. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರೂ ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರಾಷ್ಟ್ರೀಯ ಯುವ ದಿನ 2023. ಯುವ ಜನತೆ ರಾಷ್ಟ್ರದ ಸಂಪತ್ತು. ಸರ್ಕಾರವು HIV ಸೋಂಕಿನ ಬಗ್ಗೆ ಯುವ ಜನರಲ್ಲಿ ಅರಿವು ಮೂಡಿಸಲು ಪ್ರೌಢಶಾಲಾ ಹಂತದಲ್ಲಿ ಜೀವನ ಕೌಶಲ್ಯ ಕಾರ್ಯಕ್ರಮ, ಕಾಲೇಜು ಹಂತದಲ್ಲಿ ರೆಡ್ ರಿಬ್ಬನ್ ಕ್ಲಬ್ಗಳನ್ನು ಆಯೋಜಿಸುತ್ತಿದೆ. ಈ ಮೂಲಕ HIV ಸೋಂಕು ಹಾಗೂ ರಕ್ತದಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸಿ 18 ವರ್ಷ ತುಂಬಿದ ಯುವಕರನ್ನು ರಕ್ತದಾನ ಮಾಡಲು ಪ್ರೇರೇಪಿಸುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ರಾಷ್ಟ್ರೀಯ ಸಹಾಯವಾಣಿ 1097 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಸಂಸ್ಥೆ, ಬೆಂಗಳೂರು. ಮಡಿಕೇರಿ ಆಕಾಶವಾಣಿಯಿಂದ ಹತ್ತಾರು ಮಾಲಿಕೆಗಳ ವೈವಿಧ್ಯಮಯ ಕಾರ್ಯಕ್ರಮಗಳು ಬಿತ್ತರವಾಗುತ್ತಿದ್ದು, ಇದೇ ತಿಂಗಳ 19ರಂದು ನಿಮ್ಮ ಸಂದೇಹಗಳನ್ನು ಪರಿಹರಿಸುವ ಮಾಲಿಕೆ ಸ್ಪಂದನ ಬೆಳಗ್ಗೆ 9:05-10 ಗಂಟೆಯವರೆಗೆ ಮೂಡಿ ಬರಲಿದೆ. ಕಾಫಿ ಮಂಡಳಿಯ ಹಿರಿಯ ಅಧಿಕಾರಿಗಳು ಈ ನೇರ ಪ್ರಸಾರದಲ್ಲಿ ಭಾಗವಹಿಸಿ ಮಂಡಳಿಯ ಕಾರ್ಯಕ್ರಮಗಳು ಹಾಗೂ ತಾಂತ್ರಿಕ ವಿಚಾರಗಳನ್ನು ತಿಳಿಸಲಿದ್ದಾರೆ. ಶ್ರೋತೃಗಳು ಕಾರ್ಯಕ್ರಮಗಳನ್ನು ಆಲಿಸಿ ನಿಮ್ಮ ಸಂಶಯಗಳ ಪರಿಹಾರಕ್ಕೆ ಈ ನೇರ ಪ್ರಸಾರದಲ್ಲಿ ಪಾಲ್ಗೊಳ್ಳಿ. ಸಂಪರ್ಕಿಸಲು ಸಂಖ್ಯೆ 08-272-2200. ಕಾರ್ಯಕ್ರಮ ಸ್ಪಂದನ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜನಪೇ ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್ ಜೊಂಪೆನ ವಿವರ. ಮಡಿಕೇರಿ ಪೇಟೆನ ಸಾಯಿ ಟರ್ಫ್ ಹಾಕಿ ಮೈದಾನಲ್ಲಿ ಇಂದು ಯೋಗ ತನ್ನ ಕಾರ್ಬಾರ ನಡೆದ ವಿಧಾನಸಭಾ ಅಧ್ಯಕ್ಷರಾಗಿದ್ದ ಶ್ರೀ ಅಪ್ಪಚ್ಚು ರಂಜನ್ ಉದ್ಘಾಟನೆ ಮಾಡಿದ ಈ ಕಾರ್ಬಾರ್ಲಿ ಬ್ಯಾರೆ ಬ್ಯಾರೆ ಶಾಲೆ ವಿದ್ಯಾರ್ಥಿಗ ದೈಹಿಕ ಶಿಕ್ಷಕರು ಸಂಘ ಸಂಸ್ಥೆನ ಪದಾಧಿಕಾರಿಗ ಆಯುಷ್ ಇಲಾಖೆನ ಅಧಿಕಾರಿ ವರ್ಗದವು ಹಾಜರಿದ್ದು ಗಣರಾಜ್ಯೋತ್ಸವ ಅಂಗ ಆಗಿ ತಾರೀಖು 26ರಂದು ಬೆಂಗಳೂರು ಮಾನಿಕ್ ಶಾ ಪೆರಿಡ್ ಆಟದ ಮೈದಾನದಲ್ಲಿ ನಡೆಸುವ ಪಥಸಂಚಲನದಲ್ಲಿ ಕೊಡಗು ಜಿಲ್ಲೆ ಉಡುವೇರ ರಿಯಾ ಭೋಜಮ್ಮ ಅವು ಭಾಗವಹಿಸುವೆ. ಈ ಗೂಡೆ ಮಡಿಕೇರಿ ಕಾನ್ವೆಂಟ್ ಜಂಕ್ಷನ್ ಹತ್ತಿರದ ಉಡುವೇರ ರಘು ಹಂಗೆ ರೇಖಾ ದಂಪತಿನ ಮಗಳು ಹಂಗೆ ಸಂತ ಜೋಸೆಫರ ಕಾನ್ವೆಂಟ್ ಶಾಲೆನ ಹಳೆ ವಿದ್ಯಾರ್ಥಿ. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ತೋಟಗಾರಿಕೆ ಇಲಾಖೆ ಕಡೆಯಿಂದ ಬರುವ ತಿಂಗಳ ಫೆಬ್ರವರಿ 3ರಿಂದ 6ಕ್ಕೆ ಮುಟ್ಟ ಹೆಸರು ಪಡೆದ ಮಡಿಕೇರಿನ ರಾಜಸೀಟು ಹೂ ತೋಟಲಿ ಹೂ ಹಣ್ಣನ ಪ್ರದರ್ಶನ ಏರ್ಪಾಡು ಆವುಟು ತೋಟಗಾರಿಕೆ ಇಲಾಖೆನ ಉಪನಿರ್ದೇಶಕ ಪ್ರಮೋದ್ ಹವು ಮಾಹಿತಿ ಕೊಟ್ಟೋಳು. ಮಡಿಕೇರಿನ ಬೆಟ್ಟಕೇರಿ ಉದಯ ವಿದ್ಯಾಸಂಸ್ಥೆಯಲ್ಲಿ ತಾರೀಖು 28ರಂದು 11ನೇ ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಇತಿಹಾಸ ಭಾಗದ ಪ್ರಾಧ್ಯಾಪಕ ಡಾ ವಿಜಯ್ ಪೂನಚ್ಚ ತಂಬಂಡ ಅವು ಆಯ್ಕೆಯಾಗೋಳು. ಗಿಡಗಳ ಉತ್ಪಾದನೆ ನಿರ್ವಹಣೆ ಮಾರಾಟ ಕುರಿತ ಹಂಗೆ ಪುಕ್ಸಟೆ ತರಬೇತಿನ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆಯೋಜಿಸಿಳು. ಅರ್ಜಿ ಸಲ್ಲಿಸಿಕೆ ತಾರೀಖು 31 ಆಖಿರಿ ದಿನ ಆಗುಟ್ಟು ಪುಕ್ಸಟೆ ಆಗಿ ಊಟ ವಸತಿ ಕೊಟ್ಟವೆ. ಹೆಸರು ನಾನು ನೋಂದಣಿ ಮಾಡ್ಕೊಂಬಕ್ಕೆ 7259240934 ಸಂಪರ್ಕಿಸಕ್. ಕರ್ನಾಟಕ ಲೋಕಾಯುಕ್ತದ ಉಪಲೋಕಾಯುಕ್ತದ ನ್ಯಾಯಮೂರ್ತಿ ಕೆಎಂ ಪಣೀಂದ್ರ ಇದೇ ತಿಂಗಳ 29 ಮತ್ತೆ 23ಕ್ಕೆ ಜಿಲ್ಲೆಗೆ ಪ್ರವಾಸ ಕಾರ್ಬಾರ ಹಮ್ಮಿಕೊಂಡಳು. ಜನವರಿ 21ರಂದು ಹೊತ್ತಾರೆ 10:30 to 1:30 ಮುಟ್ಟ ಮತ್ತೆ ಮಧ್ಯಾಹ್ನ 2:30 ಹಿಂಬತ್ತು 5 ಗಂಟೆಗೆ ಮುಟ್ಟ ಪ್ಯಾಟೆನ ಜಿಲ್ಲಾ ಪಂಚಾಯತ್ ಸಭಾಬಾಡಿಲಿ ಸಾರ್ವಜನಿಕರ ಪುಕಾರ್ಗಳಿದರೆ ವಿಚಾರಣೆ ನಡೆಸುವೆ. ಹಂಗೆ ಜನವರಿ 23ರಂದು ಹೊತ್ತಾರೆ 11 ಗಂಟೆಯಿಂದ ಮಧ್ಯಾಹ್ನ 1:30 ಮುಟ್ಟ ಮಧ್ಯಾಹ್ನ 2:30 ಹಿಂಬತ್ತು 4:30 ಮುಟ್ಟ ಪ್ಯಾಟೆನ ಜಿಲ್ಲಾ ಪಂಚಾಯತ್ ಸಭಾಬಾಡಿಲಿ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಲೋಕಾಯುಕ್ತ ಸಂಸ್ಥೆಯಲ್ಲಿ ದಾಖಲಾಗಿದ್ದ ಉಪಲೋಕಾಯುಕ್ತರ ಕಾರ್ಯವ್ಯಾಪ್ತಿಗೆ ಒಳಪಟ್ಟ ತನಿಖೆಗೆ ಬಾಕಿ ಇದ್ದ ಪ್ರಕರಣಕ್ಕೆ ಸಂಬಂಧಿಸಿದ ದೂರಿನ ವಿಚಾರಣೆ ನಡೆಸುವೆ. 2022-23ರ ಕರ್ನಾಟಕ ಅಭಿವೃದ್ಧಿ ಕಾರ್ಬಾರ್ಗಳ ಸಂಬಂಧಪಟ್ಟ ಪ್ರಾಥಮಿಕ ಪ್ರೌಢಶಿಕ್ಷಣ ಮತ್ತು ಸಕಾಲ ಮಂತ್ರಿ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಧ್ಯಕ್ಷತೆಯಲ್ಲಿ ಜನವರಿ 27ರಂದು ಹೊತ್ತಾರೆ 11 ಗಂಟೆಗೆ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆ ಜಿಲ್ಲಾ ಪಂಚಾಯತ್ ಸಭಾಬಾಡಿಯಲ್ಲಿ ನಡೆದದೇತ ಜಿಲ್ಲಾ ಪಂಚಾಯತ್ ಸಿಇಒ ಡಾ ಎಸ್ ಆಕಾಶ್ ಅವು ಮಾಹಿತಿ ಕೊಟ್ಟೋಳು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಭವನ ಮಡಿಕೇರಿಲಿ ಜಿಲ್ಲಾ ಮಟ್ಟದ ದೇಶಭಕ್ತಿ ಗೀತ ಗಾಯನ ಪೈಪೋಟಿ ಇತ್ತೀಚೆಗೆ ನಡೆದು ಈ ಕಾರ್ಬರ್ಲಿ ಶುರುವಿನ ಸ್ಥಾನನ ಪ್ಯಾಟಿನ ಸಂತ ಮೈಕಲರ ಕನ್ನಡ ಮಾಧ್ಯಮ ಶಾಲೆ ನಮಕ್ಕ, ಎರಡನೇ ಸ್ಥಾನನ ಎಸ್ಎಂಎಸ್ ಶಾಲೆ ನಮಕ್ಕ, ಹಂಗೆ ಮೂರನೇ ಸ್ಥಾನನ ಪ್ಯಾಟಿನ ಸಂತ ಜೋಸೆಫರ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆ ಮಕ್ಕ ಪಡ್ಕೊಂಡಳು. ನಿವೃತ್ತ ರಾಜ್ಯ ಸರ್ಕಾರಿ ನೌಕರರ ಪಿಂಚಣಿ ಅದಾಲತ್ ಜನವರಿ 24ರಂದು ಹೊತ್ತಾರೆ 11 ಗಂಟೆಯಿಂದ ಮಧ್ಯಾಹ್ನ 1:30 ಮುಟ್ಟ ಪ್ಯಾಟೆನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದಿದೆ. ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂಗೆ ತೊಂದರೆ ತಾಪತ್ರೆಗಳಿದ್ದರೆ ನಿವೃತ್ತ ರಾಜ್ಯ ಸರ್ಕಾರಿ ನೌಕರರು ತಮ್ಮ ಪುಕಾರ್ಗಳನ್ನು ಸೂಕ್ತ ದಾಖಲೆಯೊಟ್ಟಿಗೆ ಜನವರಿ 20ರೊಳಗೆ ಕೊಡಗು ಜಿಲ್ಲೆನ ಸಹಾಯಕ ನಿರ್ದೇಶಕರು ಪಿಂಚಣಿ ಸಣ್ಣ ಉಳಿತಾಯ ಮತ್ತು ಆಸ್ತಿ ಋಣ ನಿರ್ವಹಣೆ ಇಲಾಖೆನ ಸಹಾಯಕ ನಿರ್ದೇಶಕರು ಕೇಳಿಕೊಂಡಳು. 2022-23ನೇ ಸಾಲಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆನ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರದ ಮೂಲಕ ಜೆಇಇ ನೀಟ್ ಲಾಂಗ್ ಟರ್ಮ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅರ್ಜಿನ ಕರೆದಳು. ಜನವರಿ 31ರೊಳಗೆ ಅರ್ಜಿ ಸಲ್ಲಿಸಕ್. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದ್ರೆ ಉಪನಿರ್ದೇಶಕರ ಕಚೇರಿ ಸಮಾಜ ಕಲ್ಯಾಣ ಇಲಾಖೆ ಕೊಡಗು ಜಿಲ್ಲೆನ ಸಂಪರ್ಕಿಸಕ್. ಸಮಾಜ ಕಲ್ಯಾಣ ಇಲಾಖೆನ ಉಪನಿರ್ದೇಶಕರು ಶೇಖರ್ ಅವು ಮಾಹಿತಿ ಕೊಟ್ಟಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ.

ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್, ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಂಡುಳ್ಳ ಬಟ್ಟಿರ ಪುಷ್ಪ ರಾಜಪ್ಪ. ಚಿರಿಯ ಜಿಲ್ಲೆ ಕೊಡಗರ ಕಳಿಕೋರ ಕೋಳಿ ಬಲ್ಯದು ಹಾಕಿ ಜನಕ ಪಾಂಡಂಡ ಕುಟ್ಟಪ್ಪ ಶುರು ಮಾಡ್ನ ಕೊಡವ ಒಕ್ಕಡೊಕ್ಕಡ ಹಾಕಿ ಕಳಿ ನಮ್ಮ ಕೈಂಜ ಇರುವ ದಂಡು ಕಾಲ ಅಂದೋಡೆ ನಡೆದು ಬಂದಂಗ ಸಾಕ್ಷಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಲು ದಾಖಲಾನದು. ಕೋವಿಡ್ ನೋಂಡು ದಂಡಾರ್ಥ 19 ಈ ಕಳಿಕೂಟತ್ತು ಚೆನ್ನಮಟ್ಟಿಗೆ ತೊಂದರೆ ಆಚಿ ಇದೀಗ ಅಪ್ಪಚಟ್ಟೋಳೊಂಡ ಒಕ್ಕಕಾರ ನಾಪೋಕುಳರ ಜನರಲ್ ಕೊಡಂದರ ತಿಮ್ಮಯ್ಯ ಕಳಿಪರಂಬಲು March 18 ಏಪ್ರಿಲ್ 10 23 ಕಾಲತ್ರ ಕೊಡವ ಒಕ್ಕಡೊಕ್ಕಡ ಹಾಕಿ ಕಳಿ ನಮ್ಮೆನ ಅಂದೋಡೆ ನಡತುವ ನುಟ್ಟಲು ಮಾಡಿಂಡ ಅವಶ್ಯ ಕಾರ್ಬಾರ ಮೀದ ಒಕ್ಕ ಸದಸ್ಯಂಗ ಚಿಂತನೆ ಮಾಡಿಂಡು ಎಂದು ಸಮಿತಿರ ಮುಕ್ರಿ ಅಪ್ಪಚಟ್ಟೋಳೊಂಡ ಮನು ಮುತ್ತಪ್ಪ ಅರಿಚಿಟ್ಟಿತ್ತು. ವೀರಪಡೆಯಾಳಿ ಜನರಲ್ ಕೊಡಂದರ ತಿಮ್ಮಯ್ಯ ಐಂಡ ಮೋವ, ಮೇಜರ್ ಜನರಲ್ ಕೊಂಗೆಟ್ಟಿರ ಚಂಗಪ್ಪ ಐಂಡ